ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಕೇಳಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ಆತ್ಮೀಯ ಕೇಳುಗರೆ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಧಾರವಾಡದ ಹೆಮ್ಮೆಯ ಕೃಷಿ ವಿಶ್ವವಿದ್ಯಾಲಯ ಅದರ ಸಹಯೋಗದೊಳಗೆ ಆಕಾಶವಾಣಿ ಮಾಡ್ತಾಯಿರುವಂಥ ಈ ಕಾರ್ಯಕ್ರಮ 4 ವರ್ಷಗಳಿಂದ ನಡೀತಾ ಇದೆ. ಭಾಳ ತುಂಬ ಜನಪ್ರಿಯವಾಗಿರುವಂಥದ್ದು. ನಿಮಗೆ ಬೇಕಾದಂಥ ಮಾಹಿತಿಯನ್ನು ಪ್ರತಿ ವಾರ ನೀಡಲಿಕ್ಕೆ ನಾವು ಕಂಕಣಬದ್ಧರಾಗಿದ್ದೇವೆ. ಕೇಳುಗರೇ, ರೈತ ಬಾಂಧವರೇ, ಈಗ ನೀವು ಹಿಂಗಾರಿ ಬೆಳೆಗಳನ್ನು ಬೆಳೀತಾ ಇದ್ದೀರಿ. 30-45 ದಿವಸಗಳ ಬೆಳೆ ನಿಮ್ಮದಾಗಿದೆ. ವಿಶೇಷವಾಗಿ ಈಗ ರೈತಾಪಿ ಮಾಡೋದಂದರೆ ಒಂದು ಸವಾಲಿನ ಕೆಲಸ. ಮೊದಲಿನ ಕಾಲ ಹಾಗಿದ್ದಿಲ್ಲ, ಎತ್ತುಗಳಿತ್ತು, ಆಮೇಲೆ ಸಾವಯವ ರೀತಿಯೊಳಗೆ ನೈಸರ್ಗಿಕ ಕೃಷಿ ಆಗ್ತಿತ್ತು. ಮತ್ತು ಕೀಟೆ ಆಗಲಿ ರೋಗ ಆಗಲಿ ತನ್ನಿಂದ ತಾನೇ ನಿರ್ವಹಣೆ ಆಗುವಂಥ ಒಂದು ಸಾಧ್ಯತೆಗಳು ಬಹಳ ಇತ್ತು. ಯಾವಾಗ ನಮ್ಮದು ಗ್ರೀನ್ ರೆವಲ್ಯೂಷನ್ ಆಯಿತು, ಹೆಚ್ಚಿನ ಒಂದು ಗುಣಮಟ್ಟದ ಆಹಾರವನ್ನು ಬೆಳೀಬೇಕು, ಜಾಸ್ತಿ ಪ್ರಮಾಣದಲ್ಲಿ ಬೆಳೀಬೇಕು ಅಂಥೇಳಿ ಈ ರಾಸಾಯನಿಕ ಕೃಷಿಯನ್ನು ಅಳವಡಿಸಿದ ನಂತರ ನಮ್ಮ ಸಮಸ್ಯೆಗಳು ತುಂಬ ಜಟಿಲವಾಗ್ತಾ ಇವೆ. ಮತ್ತು ರೈತ ಬಾಂಧವರಿಗೆ ಇವತ್ತು ಸಾಕಷ್ಟು ಖರ್ಚು ಮಾಡುವ ಸಾಧ್ಯತೆ ಇದೆ. ಈಗೇನಾಗಿದೆ ಅಂದರೆ, ಒಂದು ನಾವು ಸುಳ್ಳು ಸಿಕ್ಕೊಂಡಂಗೆ ವಾಪಸ್ ಈಗ ಸಾವಯವ ಕೃಷಿ ಮಾಡಬೇಕು ಅಂದರೆ ಒಂದು 8-10 ವರ್ಷ ಆದರೂ ನಾವು ಕಾಯಬೇಕು. ಅಷ್ಟೋ ಜನ ಇವತ್ತು ಸಾಕಷ್ಟು ಸಾವಯವ ಕೃಷಿಗಳು ಕೂಡ ಯಶಸ್ವಿ ಆಗ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಏನಿದೆ ಅಂದರೆ ಒಂದಕ್ಕೊಂದು ಪೂರಕವಾದ ಆಹಾರ ಸರಪಳಿ ಇರ್ತಿತ್ತು. ಆ ಕೀಟ ತಿನ್ನಲಿಕ್ಕೆ ಬೇರೆ ಪಕ್ಷಿಗಳು ಬರ್ತಿದ್ವು. ಆಮೇಲೆ ನೀವು ಇದ್ರ ಜೊತೆಗೆ ಒಂದು ಕಡಲೆ ಹಾಕಿದರೆ ಜೋಳದ ಒಂದು ದಂಟು ಹಾಕಿದರೆ ಸಾಕು, ಒಂದು ಜೋಳ ತಿನ್ನಲಿಕ್ಕೆ ಅವು ಬರ್ತಿದ್ದು. ಆ ಜೋಳ ತಿಂತಿದ್ದಿಲ್ಲ, ಅವು ಅಲ್ಲಿ ಇರುವಂಥ ಕೀಡೆಗಳನ್ನು ನಿಮ್ಮ ಕಡಲೆ ಕೀಡೆಗಳನ್ನು ತಿಂದು ಅಂದರೆ ಒಂದಕ್ಕೊಂದು ಸರಪಳಿಯನ್ನು ಸರಿ ಮಾಡ್ತಿದ್ದು. ಆದರೆ ಬಾಂಧವರೇ, ಈಗ ನಿಮಗೇನಾಗಿದೆ, ಅನಿವಾರ್ಯವಾಗಿ ರಾಸಾಯನಿಕ ಕೃಷಿ ಮಾಡಬೇಕಾಗಿದೆ. ಜೈವಿಕ ಒಂದು ಕೃಷಿ ಜೊತೆಗೇ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕೂಡ ಮಾಡೋ ಅವಶ್ಯಕತೆ ಅದ. ಮತ್ತು ಈಗ ಒಂದು ತಾಂತ್ರಿಕತೆಯನ್ನು ಸಾಕಷ್ಟು ಮುಂದುವರೆದಿದೆ ಆ ಮತ್ತು ಖರೆ. ಯಾಕಂದರೆ ಸಾಕಷ್ಟು ಕೃಷಿ ತಂತ್ರಜ್ಞರು ಇವತ್ತು ಹೊಸ ರೀತಿಯ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ನೀವು ಅವುಗಳನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದೀರಿ. ಮತ್ತು ಹೇಗೆ ನಿರ್ವಹಣೆ ಮಾಡಬೇಕು, ಕೀಟಗಳ ನಿರ್ವಹಣೆ ಮಾಡಬೇಕು, ರೋಗ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ಸಾಕಷ್ಟು ಆ ಕಾಲಕಾಲಕ್ಕೆ ತಕ್ಕಂತೆ ಮಾಹಿತಿ ಸಿಗ್ತಾ ಇದೆ. ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಸಹಕಾರ ಜೊತೆಗೇ ರೈತ ಸಂಪರ್ಕ ಕೇಂದ್ರಗಳು ಕೂಡ ನಿಮಗೆ ಬೆನ್ನೆಲುಬಾಗಿ ನಿಂತಿವೆ. ಇವತ್ತು ನಿಮ್ಮ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳೋದು, ಯಾಕಂದರೆ ಸಸ್ಯ ಸಂರಕ್ಷಣೆ ಅನ್ನೋದು ಭಾಳ ಮುಖ್ಯ. ನೀವು ಸಸಿ ಇದ್ದಾಗ ರಕ್ಷಣೆ ಮಾಡಿದರೆ ಮುಂದೆ ಗಿಡವಾಗ್ತದೆ, ಆಮೇಲೆ ಮುಂದೆ ನಿಮ್ಗೆ ಬೇಕಾದಂಥ ಇಳುವರಿ ತಗೊಳಿಕ್ಕೆ ಆಗ್ತದೆ. ಅದಕ್ಕೆ ಸಸ್ಯ ಸಂರಕ್ಷಣೆ ಭಾಳ ಅಗತ್ಯದ. ಇವತ್ತು ಸಸ್ಯ ಸಂರಕ್ಷಣೆಯನ್ನು ಮಾಡೋ ನಿಟ್ಟಿನೊಳಗೆ ಏನೇನು ಕ್ರಮಗಳನ್ನು ಕೈಗೊಳ್ಬೇಕು, ಮತ್ತು ಈಗ 45 ದಿವಸಗಳು ಆಗಿದೆ ಈ ಸಸ್ಯಗಳು ಅಂದರೆ, ಇನ್ನು ಮುಂದೆ ನೀವು 2-3 ತಿಂಗಳೊಳಗೆ ನೀವು ಆದಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ನಿಮ್ಗೆ ಉತ್ತಮ ಇಳುವರಿ ಬರಲಿಕ್ಕೆ ಸಾಧ್ಯ ಅದ. ಇವತ್ತು ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರು ಇದ್ದಾರೆ, ಕೀಟ ತಜ್ಞರವರು. ಅವರು 30 ವರ್ಷಗಳಿಂತಲೂ ಹೆಚ್ಚು ಸೇವೆಯನ್ನು ಅವರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಕೃಷಿ ಬಾಂಧವರಿಗೆ ಸಹಕಾರ ನೀಡ್ತಾ ಕಳೆದಿದ್ದಾರೆ. ಡಾಕ್ಟರ್ ಗುರುಪಾದ ಬಳಲವರಿದ್ದಾರೆ, ಸಸ್ಯರೋಗ ಶಾಸ್ತ್ರತಜ್ಞರು. ಅಂದರೆ ಯಾವ ಥರ ರೋಗ ಸಸ್ಯಗಳಿಗೆ ಬರ್ತದೆ, ಅವುಗಳನ್ನು ಅವರು ಭಾಳ ನಿರ್ವಹಣೆ ಮಾಡೋದು ಹೇಗೆ, ಯಾಕಂದರೆ ಈಗ ರೋಗಗಳು ತಮ್ಮಿಂದ ತಾನೇ, ಇವತ್ತು ಮನುಷ್ಯರಿಗೆ ಅಷ್ಟೇ ಅಲ್ಲ ಸಸ್ಯಗಳು ಕೂಡ ಸಾಕಷ್ಟು ರೋಗಗಳು ಸಾಕಷ್ಟು ಬರ್ತಾಯಿವೆ. ಜೀವನ ಶೈಲಿ ಹಾಗಿದೆ ಮತ್ತು ಸಸ್ಯಗಳ ಬೆಳವಣಿಗೆ ಶೈಲಿಯು ಹಾಗಿರೋದ್ರಿಂದ, ರಾಸಾಯನಿಕ ಕೃಷಿ ಆಗಿರೋದ್ರಿಂದ ನಾವು ಅದನ್ನು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಡಾಕ್ಟರ್ ಗುರುಪಾದ ಬಳ್ಳೋಲ್ ಅವ್ರನ್ನ ಕೂಡ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಡಾಕ್ಟರ್ ಗುರುಪಾದ ಬಳ್ಳೋಲ್ ಅವರೇ ಸ್ವಾಗತ. ಡಾಕ್ಟರ್ ಪಿ ಎಸ್ ತಿಪ್ಪಣ್ಣ ಅವರೇ ತಮಗೂ ಕೂಡ ಸ್ವಾಗತ. ಆಮೇಲೆ ಡಾಕ್ಟರ್ ಎಂ ವಿ ಮಂಜುನಾಥ್ ಅವರು ಬರೋರಿದ್ದಾರೆ, ವಿಸ್ತರಣಾ ನಿರ್ದೇಶಕರು. ಅವರು ಬೇರೆ ಯಾವುದೋ ಭಾಳ ಕೆಲಸ ಇದ್ದದಕ್ಕಾಗಿ ಇನ್ನೂ ಬಂದಿಲ್ಲ, ಅಕಸ್ಮಾತ್ ನಮ್ಮ ಜೊತೆಗೆ ಬಂದು ಜಾಯ್ನ್ ಆಗ್ಬೋದು. ವಿಸ್ತರಣಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದ್ರೆ ಎಲ್ಲರೂ ಸಿದ್ಧಹಸ್ತರು. ವಿಶೇಷವಾಗಿ ರೈತ ಬಾಂಧವರಿಗೆ ಆ ನಿಟ್ಟಿನೊಳಗೆ ಹೇಗೆ ನಮ್ಮ ಒಂದು ಕೃಷಿಯನ್ನು ವಿಸ್ತರಣೆ ಮಾಡಬೇಕು ಅಂತೇಳು ಸಾಕಷ್ಟು ಸಂಶೋಧನೆಗಳನ್ನು ಮತ್ತು ಅಂದರೆ ಪ್ರವಾಸವನ್ನು ಮಾಡಿ ಅಲ್ಲಿ ವಿಸ್ತರಣೆ ಮಾಡೋ ನಿಟ್ಟಿನೊಳಗೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇವತ್ತು ಪ್ರಮುಖ ರೋಗಗಳು ಯಾವುವು, ಕೀಟ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡೋಣ ಅಂತ. ಮೊದಲು ಆರಂಭಿಕವಾಗಿ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರನ್ನ ಕೀಟ ನಿರ್ವಹಣೆ ಬಗ್ಗೆ ನಾವು ಮಾಹಿತಿ ಕೇಳೋಣ. ಪ್ರೊಫೆಸರ್ ತಿಪ್ಪಣ್ಣವರೇ, ನಿಮಗೆ ಸ್ವಾಗತ. ನೀವು ಆರಂಭಿಕ ಮಾಹಿತಿಯನ್ನು ಕೊಡ್ಬೋದು, ರೈತರಿಗೆ ಬಂದಿರೋ ಸವಾಲುಗಳು ಯಾವ ಈ ಥರ? ಈಗ ಪ್ರಮುಖವಾಗಿ ಹಿಂಗಾರಿ ಬೆಳೆಗಳು ನಮ್ಮ ಭಾಗದಲ್ಲಿ, ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಕಡಲೆ, ಜೋಳ, ಗೋಧಿ ಹಾಗೂ ಎಣ್ಣೆಕಾಳು ಬೆಳೆಗಳಾದಂತಹ ಕುಸುಬೆ ಮತ್ತು ಶೇಂಗಾ ಬೆಳೆಗಳನ್ನು ಪ್ರಮುಖವಾಗಿ ಬೆಳೀತಾರೆ. ಇದಲ್ಲದೆ ಈ ಹಿಂಗಾರಿಯಲ್ಲಿ ಕಬ್ಬನ್ನು ನಾಟಿ ಮಾಡಿರ್ತಾರೆ. ಕಬ್ಬು ಈಗ ಆಲ್ಮೋಸ್ಟ್ ಅಂದರೆ ಈಗ ಕಟಾವಿನ ಸ್ಥಿತಿಯಲ್ಲಿದೆ. ಅದರ ಜೊತೆಗೆ ಇದನ್ನು ಪ್ಲ್ಯಾಂಟಿಂಗ್ ಅಂದರೆ ಕಬ್ಬಿನ ಒಂದು ಇದನ್ನು ಮಾಡ್ತಾರೆ, ಬಿತ್ತನೆ ಅನ್ನೋ ಬದಲು ಪ್ಲ್ಯಾಂಟಿಂಗ್ ಅಂತ ಹೇಳ್ತೇವೆ ನಾವು, ಅದನ್ನು ಮಾಡ್ತಾ ಇರ್ತಾರೆ. ಆಮೇಲೆ ತಡವಾಗಿ ಬಿತ್ತಿದಂಥ ಹತ್ತಿನೂ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಕೆಲವೊಂದು ಕೀಟಗಳು ಬರ್ತವೆ ತಡವಾಗಿ ಅಂದರೆ ಈ ವರ್ಷ ಮಳೆಗಾಲ ನಮಗೆ ಅಕ್ಟೋಬರ್ ಮಟ್ಟ ಇದ್ದದ್ರಿಂದ ಬಿತ್ತನೆಯಲ್ಲಿ ಹಿಂಗಾರಿ ಬಿತ್ತನೆಯಲ್ಲಿ ಹಿಂದೆ ಮುಂದೆ ಆಗಿದೆ. ಕಾರಣ ಈಗ ನಮಗೆ ನೋಡಲಿಕ್ಕೆ ಸುಮಾರು ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ಎರಡು ತಿಂಗಳ ಬೆಳೆಗಳು ಕಂಡು ಬರ್ತಾ ಇದ್ದವು. ಅದರಲ್ಲಿ ಪ್ರಮುಖವಾಗಿ ರೋಗ ಹಾಗೂ ಕೀಟಗಳ ಬಾಧೆಯನ್ನು ಅಲ್ಲಲ್ಲಿ ನಾವು ಕಂಡುಕೊಂಡೇವೆ. ಆದರೆ ರೈತರಲ್ಲಿ ಪ್ರಮುಖವಾಗಿ ಜೋಳ ಇರ್ಬೋದು, ಗೋಧಿ, ಅದರಲ್ಲಿ ಈ ಸುಳಿ ನೊಣ ಅಂತ ಹೇಳ್ತೀವಿ, ಅದಾದ ಮೇಲೆ ಕಾಂಡ ಕೊರಕ ಮತ್ತು ಈ ರಸ ಇರುವ ಕೀಟಗಳಾದಂತಹ ಈ ಜಿಗಿ ಅಂತೇನು ಹೇಳ್ತೇವೆ ನಾವು ಹೇನು, ಅದು ಪ್ರಮುಖವಾಗಿ ಕಂಡು ಬರ್ತಕ್ಕಂತಹದ್ದು. ಕಡಲೆಯೊಳಗೆ ಈಗ ಸುಮಾರು ಒಂದು 8 ದಿವಸದಿಂದ ಈ ಹೆಲಿಕೋರ್ಪ ಅಂತೇನು ಹೇಳ್ತೇವೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಹೆಲಿಕೋರ್ಪ ಸಾಮಾನ್ಯವಾಗಿ 2 ಹಂತಗಳಲ್ಲಿ ನಾವು ನೋಡ್ಬೋದು. ಒಂದು ಅದು ಪ್ರಾರಂಭಿಕ ಹಂತದಲ್ಲಿ ಎಲೆಗಳನ್ನು ತಿಂದು ಮುಂದೆ ನಮಗೆ ಅಂದರೆ ರೈತರಿಗೆ ಯಾವಾಗ ಆರ್ಥಿಕವಾಗಿ ಹಾನಿ ಮಾಡ್ತೈತೆ ಅಂದರೆ ಹೂವು ಮತ್ತು ಈ ಕಡಲೆ ಕಾಯಿ ಏನು ಬಿಡ್ತೈತಲ್ಲ ಬುಡ್ಡಿ ಅಂತೇನು ಹೇಳ್ತಾರೆ ಆವಾಗ ಬಂದಾಗ ಅದರ ಹಾನಿ ಹೆಚ್ಚು ನೋಡ್ಬೋದು. ಒಂದು ಕರೆ ತೆಗೆದುಕೊಳ್ಳೋಣ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರು. ನಮ್ಮ ಬಯಲು ನಾಡು ಅಂದರೆ ಉತ್ತರ ಕರ್ನಾಟಕದೊಳಗೆ ಸಾಕಷ್ಟು ಗೋಧಿ, ಜೋಳ, ಕುಸುಬಿ, ಗೋಂಜೋಳ, ಕಡ್ಲೆ, ಕಬ್ಬು, ತಂಬಾಕು ಇವನ್ನೆಲ್ಲ ಬೆಳೀತಾರಲ್ಲ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಒಡವಲ ಗ್ರಾಮದಿಂದ ಸರ್. ಹಾಂ ಹೇಳಿ. ನಮ್ಮ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರು ಇದ್ದಾರೆ, ಡಾಕ್ಟರ್ ಗುರುಪಾದ ಬಳೋಲರು ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಾನು ರಾಜು ಜಿಲ್ಲೆ ಅಂತ ಸರ್, ಒಡಗುಲ್ ಗ್ರಾಮದಿಂದ ಸರ್. ಓಕೆ, ತಮ್ದೇನಿದೆ ಸಮಸ್ಯೆ ಹೇಳ್ರಿ. ನಮಗೆ ಇವಾಗ ಸಸ್ಯ ತಜ್ಞರು ಅಂದರೆ ಇವಾಗ ತರಕಾರಿ ಬೆಳೆ ಬೆಳೀತಾ ಇದ್ದೀವಿ ಸರ್. ಓಕೆ, ಅದಕ್ಕೆ ಸಸ್ಯ ನಿರ್ವಹಣೆ ಮಾಡಬೇಕು ಸರ್. ನಮಗೆ ತರಕಾರಿ ಅಂದರೆ ಯಾವ ಬೆಳೆ ಬೆಳಿತೀರಿ ಮತ್ತು ಏನು ಸಮಸ್ಯೆ ಐತೆ ನಿಮ್ಗೆ, ರೋಗದ್ದು ಹುಳದ್ದು? ಅವರೇ ಮತ್ತು ಕೊನೆಯವರೇ. ಆಮೇಲೆ ಹೀರೆಕಾಯಿ ಇದೆ ಸರ್ ನಮ್ಮಲ್ಲಿ ಇವಾಗ, ಅಂದ್ರೆ ಅದು ಇಳುವರಿ ಜಾಸ್ತಿ ಬರಬೇಕು ಅಂತ ಕೇಳ್ತಾ ಇದೆ ಸರ್. ಇಳುವರಿ ನಿಮ್ಗೆ ನೀವು ಸಮಗ್ರ ಬೆಳೆ ನಿರ್ವಹಣೆ ಮಾಡಬೇಕು. ಪೋಷಕಾಂಶ ಒಂದೇ, ನೀವು ಕೀಟನಾಶಕ ಅಥವಾ ಈ ರೋಗ ಇದನ್ನ ನಿವಾರಣೆ ಮಾಡಿದ್ರೆ ಆಗೋದಿಲ್ಲ. ನೀವು ಬೆಳೆಯತಕ್ಕಂತಹ ತಳಿ ಇರ್ಬೋದು, ಮಣ್ಣಿನ ಫಲವತ್ತತೆ, ತೇವಾಂಶ, ಆಮೇಲೆ ನೀವೇನು ಬೇಸಾಯ ಕ್ರಮಗಳದಾವಲ್ಲ ಅಂತರ ಇದನ್ನು ಕೊಡೋದು, ಈಗ ಹೀರಿ ಅಂತ ಹೇಳ್ತೀರಿ ನೀವು, ಅದಕ್ಕೆ ಪೆಂಡಾಲ್ ಸಿಸ್ಟಮ್ ಮಾಡಬೇಕು. ನೆಲದೊಳಗೆ ನೀವು ಹಬ್ಬಿಸಿಬಿಟ್ರೆ ಸಾಮಾನ್ಯವಾಗಿ ಈಗ ಏನು ನೀವು ಕುಂಬಳಾದು ಬೆಳೀತಿರಲ್ಲ ಹೀರೆ ಅಂದ್ರೆ ಅಲ್ಲೇ ಪೆಂಡಾಲ್ ಅಂತಂದ್ರೆ ನೀವು ಏನು ಭಾಳ ಖರ್ಚು ಮಾಡಬೇಕಾಗಿಲ್ಲ. ಅಲ್ಲೇ ಅದನ್ನು ಬಳ್ಳಿ ಆಕಾರ ಮೇಲೆ ಮಾಡಿದರೆ ನಿಮಗೆ ಸಾಕಷ್ಟು ಇಳುವರಿ ಹೆಚ್ಚಾಗ್ತತಿ. ಆಮೇಲೆ ಅದಕ್ಕೆ ಕೆಲವೊಂದು ಇವು ಅದಾವು ಸಿಂಪರಣೆ ಮಾಡಬೇಕಾಗ್ತತಿ. ಈಗ ಪ್ರಮುಖವಾಗಿ ಆಯ್ತು, ಈಗ ರೋಗ ಮತ್ತು ಕೀಟದ ಬಾಧೆ ಇದ್ರೆ ನಿಮ್ಮಲ್ಲಿ ಯಾವ್ದ ಇದೆ ಹೇಳ್ರಿ, ಅದಕ್ಕೆ ನಾವು ಪರಿಹಾರ ಹೇಳ್ತೇವೆ. ಅಂದ್ರೆ ಇವಾಗ ಕಾಯಿನೇ ಸಹಿಸ್ತಾ ಇದೆ ಸರ್, ಹೀರೆಕಾಯಿ, ಆಮೇಲೆ ಪೆಂಡಾಲು ಇದೆ ಸರ್ ನಮ್ಮಲ್ಲಿ. ಹಾ, ಅದಕ್ಕೆ ಕೇಳ್ತಾ ಇದೆ ಸರ್. ಅದೇ ಯಾವ ಕೀಟ ಐತಿ ಹೂ ನಿಮ್ಮ ಎಲೆ ಮೇಲೆ ಕೀಟ ಬಂದೈತೇನೋ, ಏನು ಹೀರೆಕಾಯಿ ಮೇಲೆ ಬಂದೈತೆ? ಅಂದ್ರೆ ಎಲೆ ಮೇಲೇನು ಇದೆ ಸರ್, ಆಮೇಲೆ ಕಾಯಿನೂ ಇದೆ ಸರ್. ಅದಕ್ಕೆ ಕಾಯಿಗಿನೂ ಎಲೆ ಮೇಲೇನು ಇದು ಬಂದೈತೆ, ಸುರುಳಿ ಪೂಚಿ ಟೈಪ್ ಒಂದು ಬರ್ತೈತೆ, ಲೀಫ್ ಮೈನರ್ ಅಂತ ಹೇಳ್ತೇವೆ ನಾವು, ಸರ್ಪಂಟೈನ್ ಲೀಫ್ ಮೈನರ್. ಬೆಳ್ಳಗೆ ಆಗ್ತೈತೆ ನೋಡ್ರಿ, ಹಾವಿನಂಗ ಓಡಾಡಿರ್ತೈತಲ್ಲ. ಅದು ಇದೆ ಸರ್. ಆಮೇಲೆ ಕಾಯಿ ಹಚ್ಚಿದ ಮೇಲೆ ಅದಕ್ಕೆ ಹುಳ ತಯಾರಾಗಿ ಅದು ಕಾಯಿನೇ ಸಹಿತಾ ಇದೆ ಸರ್, ಅದಕ್ಕೆ ಕೇಳ್ತಾ ಇದೀವಿ. ಅದೇ ಈಗ ನಿಮ್ಗೆ ಏನು ಇದು ಹೇಳಿದ್ನಲ್ಲ ಲೀಫ್ ಮೈನರ್ಗೆ, ಅಸಿಫೇಟ್ ಅಂತ ಹೇಳಿ ಒಂದು ಕೀಟನಾಶಕ ಬರ್ತೈತಿ, ಒಂದು ಲೀಟರ್ಗೆ 1 ಗ್ರಾಂ ಪ್ರಮಾಣದೊಳಗೆ ಹಾಕಿ ಸಿಂಪಡಣೆ ಮಾಡ್ರಿ. ಆಮೇಲೆ ಅದರೊಳಗೆ ನಿಮ್ಗೆ ಪೋಷಕಾಂಶ 19 19 19 ಅಂತ ಒಂದು ಬರ್ತೈತಿ. ಸಿಂಪಡಣೆ ಮಾಡುವ ಮುಂದೆ ಒಂದು ಪಂಪಿಗೆ ನೀವು 50-60 ಗ್ರಾಂ ಹಾಕಬೇಕು, 15 ಗ್ರಾಂ ಅಸಿಫೇಟ್ ಹಾಕ್ರಿ, ಸಿಂಪಡಣೆ ಮಾಡ್ರಿ. ಮತ್ತು ಇದು ಕಾಯಿ ಮೇಲೆ ಏನು ಬರ್ತೈತಲ್ಲ, ಕಾಯಿ ಮೇಲೆ ಕಂದಾಗಿ ಹುಳುಕಾದಂಗೆ ಆಗ್ತೈತೆ, ಕೊಳತಂಗೆ ಒಳಗೆ ಕಂದಿ ಬಣ್ಣ ಆಗಿರ್ತೈತೆ, ಉದುರಿ ಬಿದ್ದು ಬಿಡ್ತೈತೆ ಕಾಯಿ. ಅದಕ್ಕೆ ನೀವು ಕ್ಯೂರೋಕ್ರಾನ್ ಅಂತ ಒಂದು ಕೀಟನಾಶಕ ಬರ್ತೈತಿ, 1ನೇ ಸಿಂಪಡಣೆ ಕ್ಯೂರೋಕ್ರಾನ್ ಹೊಡೀರಿ. ಎರಡನೇದ್ದು ನೀವೇನು ಕಾಯಿ ಹರಿದು ಮಾರುಕಟ್ಟೆಗೆ ಅಥವಾ ನೀವು ಉಪಯೋಗ ಊಟಕ್ಕೆ ಉಪಯೋಗ ಮಾಡ್ತಿರ್ತಾರೆ ಆವಾಗ ಹಸಿರು ಒಂದು ಲೇಬಲ್ ಇರ್ತೈತಿ, ಉದಾಹರಣೆಗೆ ಕ್ಲೋರಾಂಟ್ರಿನಿಲಿಪ್ರೋಲ್ ಅಂತ ಹೇಳ್ತೀವಿ, ಸ್ಪೈನೋಸೈಡ್ ಅಂತ ಹೇಳ್ತೀವಿ, ಅಂಥವು ಸಿಂಪಡಣೆ ಮಾಡಿರಿ. ಆಮೇಲೆ ಬೇವಿನ ಮೂಲದ ಕೀಟನಾಶಕ ಇರ್ತಾವೆ ಅಜಾಡಿ. ಹಲೋ, ಹಾಂ ಹೇಳ್ರಿ. ಇವಾಗ ರೇಡೋ ಮೇಲ್, ಆಮೇಲೆ ಸಾಪು, ಆಮೇಲೆ ಸಾವಿಗೆ ಕಳ್ತಾರ ಇರುತ್ತಲ್ಲ ಸರ್, ಅದು ಎಲ್ಲ ತರದ್ದು ಸಿಂಪಡಣೆ ಮಾಡಿದೀವಿ ಸರ್, ಅದಕ್ಕೆ ಇದನ್ನಾಗತ್ತಾ ಇಲ್ಲ ಸರ್. ಈಗ ನೀವು ಏನು ಹೇಳಿದ್ರಲ್ಲ ರೇಡೋ ಮಿಲ್ ಮತ್ತು ಸಾಫ್, ಅದು ಎಲೆ ಕೆಳಭಾಗದಲ್ಲಿ ಏನು ಬೂದಿ ಅಂತ ರೋಗ ಬರ್ತೈತಲ್ರಿ, ಬೂದಿ ಥರ, ಆ ರೋಗಕ್ಕೆ ಉಪಯೋಗ ಆಗುವಂಥದ್ದು ಅದು. ಈಗ ಸರ್ ಏನು ತಮಗೆ ತಿಳಿಸ್ಕೊಡ್ತಿದ್ದಾರೆ, ಅದು ಕಾಯಿ ಉದುರೋದಕ್ಕೆ ಮತ್ತು ಕಾಯಿ ಏನು ಕಪ್ಪಾಗುತ್ತಲ್ಲ ಅದಕ್ಕೂ ಅದು ಉಪಯೋಗಕಾರಿ ಆಗ್ತೈತಿ. ನೀವು ಏನು ಸಿಂಪರಣೆ ಮಾಡಿರಲ್ಲ ಅದು ಬೂದಿ ರೋಗಕ್ಕೆ ಬೇಕಾಗುವಂಥದ್ದು, ನಿಮ್ಮಲ್ಲಿ ಈಗ ಕಾಯಿ ಕಪ್ಪಾಗ್ತಿದ್ರೆ ಅದಕ್ಕೆ ಅದು ಉಪಯೋಗ ಆಗೋದಿಲ್ಲ. ಕೊನೆಗೆ ನಾವು ಸರ್ನ ನಂಬರ್ ಕೊಡ್ತೀವಿ ನಿಮಗೆ, ಆಮೇಲೆ ಅವ್ರು ನೇರವಾಗಿ ಅವ್ರ ಹತ್ರ ಮಾತಾಡ್ರಿ. ಈಗ ಬೇರೆದವ್ರು ಅವಕಾಶ ಕೊಡೋಣ, ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಕೊನೆಗೆ ಅವ್ರ ನಂಬರ್ ಫೋನ್ ನಂಬರ್ ಕೊಡ್ತೀವಿ, ಅವ್ರ ಹತ್ರ ಮಾತಾಡಿ ನೇರವಾಗಿ. ಓಕೆ, ಶುಭವಾಗಲಿ. ಮತ್ತು ಮತ್ತೊಂದು ಕರೆ ತೆಗೆದುಕೊಳ್ತಾ ಇದ್ದೀವಿ. ಪ್ರೊಫೆಸರ್ ನಮಸ್ಕಾರ, ಗುರುಪಾದ ಬಳ್ಳೂರವ್ರೆ. ನಮ್ದು 2 ತಿಂಗಳು ಬೆಳೆ ಇದೆ ಈಗ, ಅಲಸಂದಿ. ಅಲಸಂದಿ, 2 ತಿಂಗಳು ಬೆಳೆ ಸರ್, ಕಾಯಿ ಬಿಟ್ಟಿದೆ. ಅದರಲ್ಲಿ ಕಾಯಿಗಳಿಗೆ ಹುಳ ಬಾಧೆ ಕಾಣ್ತಾ ಇದೆ ಸರ್, ಅದಕ್ಕೆ ಯಾವ ಔಷಧಿ ಹೊಡಿಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ಕಾಯಿಗೆ ಅಂತಂದ್ರೆ ಇದು ಜಿಗಿ ಏನ್ ಬಿದ್ದಿಲ್ಲಲ್ರಿ? ಸಿಪೇಟ್ ಹೊಡೆದ್ರಿ, ಕಾಯಿಗೆ ಬರ್ತೈತಿ, ಕಾಯಿ ಕೊರಕ ಪೌಡ್ ಬೋರರ್ಸ್ ಅಂತ ಬರ್ತಾವು. ಅದಕ್ಕೆ ಈಗ ನಾನು ಒಂದನೇದು ಪ್ರಶ್ನೆ ಕೇಳಿದ್ರಲ್ಲ, ಹೇಳಿದೆ ಕೆಲವೊಂದು ಕೀಟನಾಶಕ ಕ್ಯೂರಾಕ್ರಾನು ಪ್ರೊಫೆನೋಫಾಸ್ ಅಂತ ಹೇಳಿದೆ, ಅವನ್ನ ಸಿಂಪಡಣೆ ಮಾಡ್ರಿ. ಕ್ಯೂರಾಕ್ರಾನು 2 ml ಪ್ರತಿ ಲೀಟ್ರಿಗೆ ಹಾಕಿ. ಕ್ಲೋರಿಪರಿಫಾಸ್ ಬೇಡ್ರಿ, ಈಗ ನಿಮ್ದು ಕಾಯಿ ಆಗೈತೆ ಅಂತಿರಲ್ಲ, ಕಾಯಿ ಒಳಗಡೆ ಹೋಗಿರ್ತೈತೆ ಅದ್ರಾಗ. ಕಾಯಿ ಪೌಡ್ ಬೋರರ್ ಅಂದ್ರೆ ಕಾಯಿ ಕೊರಕ 2-3 ಇದಾವ ಇದ್ದದ್ದು. ಒಳಗಡೆ ಇದೆ ಅಲ್ಲ, ನೀವು ಅದಕ್ಕೆ ಈಗ ಕ್ಯೂರೋಕ್ರಾನ್ ಅಂತ ಹೇಳಿದೆ ನಾನು, ಪ್ರೊಫೆನೋಫಾಸ್. ಆಮೇಲೆ ಪ್ರೊಫೆನೋಫಾಸ್ ಹೊಡ್ರಿ, ಇಲ್ಲ ಅಂದ್ರೆ ಇದು ಬರ್ತೈತಿ ಈಗ ಒಂದು ಹೊಸದು ರಾಕೆಟ್ ಅಂತ ಮಾರ್ಕೆಟ್ನಾಗ ಬರಾಗಿರ್ತೈತಿ, ಪ್ರೊಫೆನೋಫಾಸ್ ಪ್ಲಸ್ ರಾಕೆಟ್ ಅಂತ ಟ್ರೇಡ್ ನೇಮ್ ಅದರದು, ವಾಣಿಜ್ಯ ಹೆಸರು. ಈಗ ರೈತರಿಗೆ ನಿಮಗೆ ನಾವು ರಾಸಾಯನಿಕ ಹೆಸರು ಹೇಳಿದ್ರೆ ನಿಮ್ಗೆ ದೌಡ್ ಇದಾಗೋದಿಲ್ಲ. ರಾಕೆಟ್ ಅಂತ ಹೇಳಿ ಒಂದು ಕೆಮಿಕಲ್ ಬರ್ತೈತಿ, ಹಾಂ, ಅದನ್ನು 1 ಲೀಟ್ರಿಗೆ 2 ಮಿಲಿ ಪ್ರಮಾಣದೊಳಗೆ ಸಿಂಪಡಣೆ ಮಾಡಿದರೆ ಇದ್ರಾಗ 2 ಅದಾವೆ ಕೀಟನಾಶಕ. ಹಾಂ ಸರ್, ಇದನ್ನು ಸಿಂಪಡಣೆ ಮಾಡಿರಿ. ಗುರುಪಾದ ಬಳ್ಳೂರವ್ರೆ, ಮತ್ತೊಂದು ಕರೆ ತಗೊಳ್ಳೋಕ್ಕಿಂತ ಮೊದಲ ಒಂದು ಮಾಹಿತಿ ಕೊಡ್ಬೋದು, ಸಸ್ಯ ಯಾವ ಸಸ್ಯ ರೋಗಗಳು ಬರ್ತಾವೋ ನಮ್ಮ ಸಸಿಗಳಿಗೆ? ಈಗ ತಿಪ್ಪಣ್ಣವ್ರ ಸರ್ ತಿಳಿಸಿಕೊಟ್ಟಂಗೆ ಈಗ ಪ್ರಮುಖವಾದ ಬೆಳೆಗಳಂತಂದರೆ ನಮ್ಮ ಕಡಲೆ, ಜೋಳ, ಗೋಧಿ, ಕುಸುಬೆ, ಆಮೇಲೆ ಕಬ್ಬಾಗಿರ್ಬೋದು, ಅಲ್ಲಲ್ಲಿ ಸೂರ್ಯಕಾಂತಿ ಇರುತ್ತೆ. ಹತ್ತಿ ಬೆಳೆ ಈಗ ಬಿಡಿಸುವ ಹಂತದಲ್ಲಿದೆ, ಅದರಲ್ಲಿ ಕಾಯಿ ಕೊರದ ಬಾಧೆ. ಈ ಕಡಲೆ, ಜೋಳ, ಗೋಧಿ ಮತ್ತು ಇಂಥ ಬೆಳೆಗಳಲ್ಲಿ ಈ ಕಡಲೆಯಲ್ಲಿ ಸಿಡಿ ರೋಗದ ಬಾಧೆ ಸ್ವಲ್ಪ ಅಲ್ಲಲ್ಲಿ ಕಂಡು ಬಂದಿರೋದನ್ನು ನಾವು ನೋಡಿದ್ದೀವಿ. ಜೋಳದಲ್ಲಿ ಇನ್ಮೇಲೆ ಒಂದು ಬೆಳೆ 40-45 ದಿನ ಇರೋದರಿಂದ ತುಕ್ಕು ರೋಗದ ಬಾಧೆ ಮುಂದೆ ಕಾಣಿಸ್ಬೋದು. ಇನ್ನು ಗೋಧಿಯಲ್ಲೂ ಕೂಡ ತುಕ್ಕು ರೋಗದ ಬಾಧೆ ಕಾಣುವಂಥ ಒಂದು ಸಂಭವ ಇರುತ್ತೆ, ಮತ್ತು ಬುಡಕೊಳೆ ರೋಗಗಳನ್ನು ನಾವು ನೋಡ್ಬೋದು. ಕುಸುಬೆಯಲ್ಲೂ ಕೂಡ ಅದೇ ಸಿಡಿ ರೋಗದ ಬಾಧೆನೇ ಮುಖ್ಯವಾಗಿ ಕಂಡು ಬರುವಂಥದ್ದು ಈ ಒಂದು ಸೀಸನ್ನಲ್ಲಿ. ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ. ನಮ್ಮ ಸಾಕಷ್ಟು ರೈತ ಬಾಂಧವರು ಕಾಯ್ತಾ ಇದ್ದಾರೆ. ಡಾಕ್ಟರ್ ಎಂ ವಿ ಮಂಜುನಾಥ್ ಅವರು ಬಂದಾರ ವಿಸ್ತರಣೆ ನಿರ್ದೇಶಕ. ನಿಮಗೆ ಸ್ವಾಗತ ಮಂಜುನಾಥ್ ಅವರೇ. ಧನ್ಯವಾದ, ತುಂಬಾ ಸ್ವಾಗತ. ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೂ. ನಮಸ್ಕಾರ. ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಿಗ್ತಾ ಇದೆ ಸರ್. ಒಂದು ಎರಡನೇದು ಸಾವಯವ ಜೊತೆ ಕೆಮಿಕಲ್ ಗೊಬ್ಬರ ಯೂಸ್ ಮಾಡೋಕೆ ಸರ್ ತೋಟಗಾರಿಕೆಗೆ. ಆಮೇಲೆ ಎಂಡೋಸಲ್ಫಾನ್ ಮತ್ತ ರೋಗರ್ ಯೂಸ್ ಮಾಡ್ಬೋದು. ಮೆಟಾಸಿಡ್ ಬ್ಯಾನ್ ಮಾಡಿದಂಗೆ ಅದೊಂದು ಕೆಮಿಕಲ್ ನಾವು ಇದಕ್ಕೆ ಮಾಡ್ಕೊತ ಇಷ್ಟು ಪ್ರಶ್ನೆ ಇದೆ ಸರ್. ಎಂಡೋಸಲ್ಫಾನ್ ಬ್ಯಾನ್ ಆಗಿ ಸುಮಾರು 6-7 ವರ್ಷ ಆಯ್ತು ನಮ್ಮ ಕರ್ನಾಟಕ ರಾಜ್ಯದೊಳಗೆ. ಎಂಡೋಸಲ್ಫಾನ್ ಬ್ಯಾನ್ ಆಗೈತೆ ಅದು, ಇಲ್ಲ. ಹಲೋ, ಅದೇ ಕರೆಕ್ಟ್. ಅವ್ರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳ ಕುತೂಹಲದಿಂದ ಕೇಳಿದ್ದಾರೆ ಅವರು. ಅಂದರೆ ಸಾಮಾನ್ಯವಾಗಿ ಅಂದರೆ ಯಾವುದೇ ರೀತಿ ಕೆಮಿಕಲ್ಗಳನ್ನು ಈಗ ಸದ್ಯ ಹೆಚ್ಚು ಉಪಯೋಗ ಮಾಡ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು ಅಂತ. ಅದೇ ಹಲೋ, ಹ್ಞೂ, ಕಟ್ ಆಗಿದೆ ಅದು. ಮತ್ತೊಂದು ಕರೆ. ಹಾಂ ಹಲೋ, ಮತ್ತೊಂದು ಕರೆ ತಗೋಣ. ಹಲೋ ಹಲೋ ಸರ್, ನಮಸ್ಕಾರ ರೀ. ಹಾಂ ಹೇಳಿ ಹೇಳಿ. ನಾವು ಅಖಿಲೇಶ್ ಸರ್ ಕಟ್ಟಿಗೆರಿಂದ ಅಡಿಗೆ ಪಾಡಲ್ ಮಾತಾಡಿದ್ರಿ. ಹಲೋ ಸರ್, ಹೇಳಿ ಸರ್. ನಮ್ಮಲ್ಲಿ ಒಂದು 4 ಮನೆಗಳದಾವ್ರಿ. ತದಿಯೆಲ್ಲ ಮಂದ ಒಂದ್ ಮನೆ ಒಣಗಲಾಕವು. ಅದಕ್ಕೆ ಈಗ ನಾವು ಸದ್ಯ ಹೂ ಬಿಡೋ ದಿವಸ ಬರ್ತೀರಿ, ಡಿಸೆಂಬರ್ದಾಗ ಹೂ ಬಿಡ್ತಾವ್ರಿ. ಹೌದು, ಈ ಕುಡಿ ಚಿಗುರು ಬಂದಿರ್ತೈತಲ್ಲ ಅಲ್ಲಿ ಒಣಕೊಂತ ಬರ್ತೈತೆ ಅದು ತುದಿ. ಯಾವ್ದ್ರಿ? ಈಗ ನೀವು ಹೇಳಿದ್ರಲ್ಲ ಮಾವಿನ ಗಿಡದ್ದು, ಅದ್ ಮೇಲೆ ಒಂದು ಹುಳ ಬರ್ತೈತೆ, ಅದು ಕೊರಕ ಅಂತ ಹೇಳ್ತೇವೆ ನಾವು. ಸ್ಟೆಮ್ ಬೋರರ್ ಟೈಪ್, ಶೂಟ್ ಬೋರರ್ ಅಂತ. ಅದ ಮೇಲೆ ಅದಕ್ಕೆ ನೀವು ಸಿಂಪರಣೆ ಮಾಡ್ಬೇಕು ಕೀಟನಾಶಕ. ಈಗ ನೀವು ಯಾವುದೇ ಅಂತರ್ವ್ಯಾಪ್ತಿ ಕೀಟನಾಶಕ ಮೊನೋಕ್ರೋಟೋಫಾಸ್ ಇರ್ಬೋದು, ಅಥವಾ ಈಗ ಹೊಸದಾಗಿ ಥೈಮೆಥಾಕ್ಸಾಮ್ ಅಂತಿದೆ, ಆಕ್ಟ್ರಾ ಅಂತ ಹೇಳ್ತಿರಲ್ಲ, ನಡೀತೈತೆ ರೀ ಎಲ್ಲ. ಒಂದು ಅದು ನೀವು ನಿಕೋಟಿನೈಡ್ ಗ್ರೂಪಿಗೆ ಸೇರಿದ್ದು ಇಮಿಡಾ ನೋಡ್ರಿ, 1 ಲೀಟ್ರಿಗೆ 0.3 ml ಹಾಕ್ಬೇಕು. ಅದ್ರ ಜೋಡಿ ಈಗ ಬೂದು ರೋಗನು ಬರ್ತೈತಿ. ನೀವು ಪುನಃ ಪುನಃ ಸಿಂಪರಣೆ ಮಾಡ್ಬೇಕಂದ್ರೆ ಆಗೋದಿಲ್ಲ. ಎರಡೂ ಕಂಪ್ಯಾಟಬಲ್ ಅಂದ್ರೆ ಹೊಂದಾಣಿಕೆ ಇರುವುದರಿಂದ ಒಂದು ಹೆಕ್ಸಾಕೋನೋಜಲ್ ಸೇರಿಸಬಹುದು ರೀ ಅದ್ರ ಜೊತೆ. 1 ml ಹೆಕ್ಸಾಕೋನೋಜಲ್ ಹಾಕ್ರಿ. ಕಾಂಟಾಫತ್ ಏನ್ ಬರ್ತೈತಲ್ಲ ಅದನ್ನ 1 ml ಇಮಿಡಾಕ್ರೋಪಿಡ್ ಜೊತೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಅದಾದರೆ ಅದು ಕೆಳಗಡೆ ರಂಧ್ರ ಮಾಡ್ತೈತಲ್ಲ, ಒಳಗಡೆ ತಿನ್ಕೋಂತ ಹೋಗಿರ್ತೈತಿ, ಮೇಲಿಂದ ಒಣಕೋಂತ ಬರ್ತೈತಿ, ಕಪ್ ಆಗಿಬಿಡ್ತೈತಿ, ಸುಟ್ಟಂಗ ಕಾಣ್ತೈತಿ ನಿಮಗೆ. ಸಿಂಪರಣೆ ಮಾಡ್ರಿ. ಅದೇ ಈ ಮಿಡಾ ಕ್ಲೋಪಿಡ್ ತಂದಿರಲ್ಲ, ಹೂ ಬಿಟ್ಟಾಗ ಹೊಡಿಬೇಡ್ರಿ ಮಿಡಾ. ಈಗ ಯಾಕಂದ್ರೆ ಪರಾಗಸ್ಪರ್ಶ ಹೊಡಿರಿ, ಹೂ ಬಿಟ್ಟಾಗ ಅದನ್ನ ಹೊಡಿಬೇಡ್ರಿ. ಹೂ ಬೇವಿನ ಮೂಲದ್ದು ಹೇಳಿದ್ನೆಲ್ಲ, ಸಸ್ಯಜನ್ಯ ಕೀಟನಾಶಕ ಅಜಾಡಿ ರಟ್ಟಿನ ಅಂತ ಸಿಗ್ತೈತೆ ನಿಂಬಿಸಿಡಿನ್, ಅದನ್ನ ನೋಡಿರಿ. ಈಗ ಹೂ ಇಲ್ಲ ಅಂದ್ರೆ ಹೊಡಿಬೋದು. ಹೂ ಬಿಟ್ಟಾಗ ಜೇನು ಹುಳ ಅದು ಬರ್ತಾವಲ್ಲ, ಅವಾಗ ಅದನ್ನ ಹೊಡಿಬಾರ್ದು. ಇಲ್ಲ ಸರ್. ಹಾ, ಇಷ್ಟು ಹೊಡಿರಿ, ಹತೋಟಿ ಆಗ್ತದೆ. ನಮಸ್ಕಾರ, ಧನ್ಯವಾದ. ನಮಸ್ತೆ ನಮಸ್ತೆ. ಹಲೋ ಹಲೋ ಸರ್. ಹಾ ಹೇಳ್ರಿ ಸರ್. ಇದನ್ನ ಬ್ಯಾನ್ ಮಾಡ್ಯಾರನ್ರಿ ಎಂಡೋಸಲ್ಫಾನ್? ಹೌದು, ಎಂಡೋಸಲ್ಫಾನ್ ಎರಡು ಬ್ಯಾನ್ ಆಗ್ಯಾವ. ನಿಮ್ ಸಮಸ್ಯೆ ರೋಗರ್ ಯೂಸ್ ಮಾಡ್ಬೋದು? ಹಾ ಮಾಡ್ಬೋದು, ಮಾಡ್ಬೋದು, ರೋಗರ್ ಮಾಡ್ಬೋದು. ಡೈಮಿಥೈಲೇಟ್ ಅಂತ ಐತಿ. ಆಮೇಲೆ ಸರ್, ಈ ರೈಜೋಬಿಯಂ ನಿಂದ ಸಂಸ್ಕರಿಸಲ್ಪಟ್ಟ ಬೀಜಗಳೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಿಗ್ತಾನೆ ಸರ್. ಹಸಿಕಾಯಿ, ಬದನೆಕಾಯಿ ಎಲ್ಲ ನಮ್ಮ ವಿಶ್ವವಿದ್ಯಾಲಯದಾಗ ನಿಮ್ಗೆಲ್ಲ ಸಿಗ್ತಾವ ಅಜಿಟೋಬ್ಯಾಕ್ಟರ್ ರೈಜೋಬಿಯಮ್. ಹಾ ಬರ್ರಿ, ಅಲ್ಲಿ ನಮ್ಮ ಸಾವಯವ ಕೃಷಿ ಸಂಸ್ಥೆ ಐತಿ. ರೈಜೋಬಿಯಮ್ ಯಾವ ಬೆಳೆಗಳಿಗೆ? ಕೆಮಿಕಲ್ ಫರ್ಟಿಲೈಸರ್ ಮಾಡಬಹುದು, ಎರಡು ಕುಡ್ಸೋಂಗಿಲ್ಲ ನೀವು. ಈಗ ಎರೆಹುಳದ ಗೊಬ್ಬರ ಹೇಳ್ತೇವೆ ನಾವು, ಹಾಕ್ರಿ ಸಾವಯವ ಅಂತ, ಅದನ್ನು ಬೇರೆ ಅವಧಿ ಒಳಗೆ ಹಾಕ್ಬೇಕು. ರಾಸಾಯನಿಕ ಗೊಬ್ಬರ ಬೇರೆ ಅವಧಿ ಒಳಗೆ ಹಾಕ್ಬೇಕು. ಚೇಂಜ್ ಅಂದ್ರೆ ನೀವು ಈಗ ಒಂದನೇ ವಾರ ಇದು ಕೊಡ್ತೀರಿ ಸಾವಯವ, ಒಂದ್ ಎಂಟತ್ತು ದಿನ ಬಿಟ್ಟು ರಾಸಾಯನಿಕ ಗೊಬ್ಬರ ಕೊಡ್ರಿ. ತಪ್ಪಲ್ ಪಲ್ಯ ಬದ್ನಿಕಾಯಿ ಸೌತಿಕಾಯಿ ಬೆಳಿಬಹುದು ಅಲ್ಲಿ ಸರ್? ಬೆಳಿಬಹುದು ಬೆಳಿಬಹುದು, ಎಲ್ಲಾ ಬೆಳೆನೂ ಬೆಳಿಬಹುದು. ಡಾಕ್ಟರ್ ಎಂ ವಿ ಮಂಜುನಾಥ್ ಅವರು, ಈಗ ಹಿಂಗಾರು ಬೆಳೆಗಳಲ್ಲಿ ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಸಹಕಾರ ನೀಡುವ ನಿಟ್ಟಿನೊಳಗೆ ತಮ್ಮ ವಿಸ್ತರಣೆ ಚಟುವಟಿಕೆಗಳು ಯಾವ ರೀತಿ ಒಂದೆರಡು ಮಾತು ಹೇಳ್ಬೋದಾ? ಈಗ ಎಲ್ರಿಗೂ ನಮಸ್ಕಾರ ರೈತ ಬಾಂಧವರಿಗೆ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವತಿಯಿಂದ, ವಿಸ್ತರಣಾ ನಿರ್ದೇಶನಾಲಯದ ವತಿಯಿಂದ, ನಮ್ಮೆಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಏನು ನಾವು ಮುಂಗಾರು ಪೂರ್ವ ಅಭಿಯಾನವನ್ನು ಯಾವ ರೀತಿ ಯಶಸ್ವಿಯಾಗಿ ಹಮ್ಮಿಕೊಂಡು, ಅದೇ ರೀತಿ ಸಹ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಳೆಗೆ ನಮ್ಮೆಲ್ಲ ಏನು ವಿಷಯ ತಜ್ಞರುಗಳು ಇದ್ದಾರೆ, ಅವ್ರುಗಳು ಈಗ ಸಾಕಷ್ಟು ವಿಚಾರಗಳನ್ನು ಎಲ್ಲ ತರಬೇತಿಗಳ ಮುಖಾಂತರ ಮತ್ತು ಕ್ಷೇತ್ರ ಭೇಟಿಗಳ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ಹಿಂಗಾರಿನಲ್ಲಿ ಏನೆಲ್ಲ ನಾವು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಿಸ್ತರಣಾ ನಿರ್ದೇಶಕನಾಗಿ ರೈತ ಬಾಂಧವರಿಗೆ ಒಂದು ನಾನು ಮುಖ್ಯವಾಗಿರ್ತಕ್ಕಂಥ ಒಂದು ನನ್ನ ಕಳಕಳಿಯ ಮನವಿ ಏನಪ್ಪ ಅಂದರೆ, ದಯವಿಟ್ಟು ಪ್ರತಿ ಬೆಳೆಗೂ ಇಂಥದೇ ಆಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಶಿಫಾರಸು ಮಾಡಿದ ಏನು ಕೀಟನಾಶಕ ಅಥವಾ ರೋಗನಾಶಕ ಏನಿದೆ ಅವುಗಳನ್ನ ದಯವಿಟ್ಟು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಔಷಧಿಯನ್ನು ಸಿಂಪಡಿಸಬೇಕು. ಯಾಕಂದರೆ ಜಾಸ್ತಿ ಸಿಂಪಡಣೆ ಮಾಡಿದರೆ ಮುಂದೆ ಒಂದು ದಿವಸ ರೋಗ ನಿರೋಧಕ ಶಕ್ತಿ ಬೆಳೀತೈತಿ, ಕಡಿಮೆ ಸಿಂಪಡಣೆ ಮಾಡಿದರೆ ಅದು ಪರಿಣಾಮಕಾರಿಯಾಗಿ ಫಲ ನೀಡಲ್ಲ. ಎರಡನೇದು, ರೈತ ಬಾಂಧವರು ಈಗ ಔಷಧಿ ಸಿಂಪಡಣೆ ಮಾಡುವಾಗ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಳ್ಳೋದು ತುಂಬ ಮುಖ್ಯ. ಸ್ಪ್ರೇ ಮಾಡುವಾಗ ಮಾಸ್ಕ್ ಹಾಕ್ಕೊಂಡು ಸ್ಪ್ರೇ ಮಾಡೋದು, ಆಮೇಲೆ ಸ್ಪ್ರೇ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ತೊಳ್ಕೊಳೋದು ಅಂತ, ಮತ್ತು ಸ್ಪ್ರೇ ಮಾಡುವಾಗ ಪಕ್ಕದ ರೈತರ ಬೆಳೆಗಳಿಗೆ ಅಥವಾ ಪಕ್ಕದ ರೈತರ ಹೊಲಗಳಿಗೆ ಹಾನಿ ಆಗಲಾರ್ದಂಗೆ ನೋಡ್ಕೊಳ್ಬೇಕು. ಕೆಲವೊಂದು ಏನೋ ಜನರಲ್ ವಿಚಾರಗಳಿದ್ದಾವೆ, ಅವುಗಳ ಬಗ್ಗೆ ಅವರು ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆಗಳನ್ನು ವಹಿಸ್ಕೊಂಡು ಬರ್ತಕ್ಕಂಥ ಬೆಳೆಗಳಲ್ಲಿರ್ತಕ್ಕಂಥ ರೋಗಗಳನ್ನು ಪರಿಣಾಮಕಾರಿಯಾಗಿ ಅವರು ನಿಯಂತ್ರಿಸ್ಬೋದು. ಒಂದು ಕರೆ ತೆಗೆದುಕೊಳ್ಳೋಣ ರೀ. ನಮಸ್ತೆ, ಹೇಳ್ರಿ ಸರ್. ಹಲೋ, ಡಾಕ್ಟರ್ ಗುರುಪಾದ ಬಳ್ಳೋಲ್ ಅವರೇ, ಒಂದಿಷ್ಟು ಪ್ರಥಮ ಮಾಹಿತಿ ನೀವು ಆಗಲೇ ಕೊಡ್ತಾ ಇದ್ರಿ. ಅಂದರೆ ಸಸ್ಯರೋಗ ನಿಧಾನ ಅಂದರೆ ಹಾಗೆ ನಾವು ರೋಗಗಳಿಂದ ನಾವು ಪಾರಾಗಬೇಕು ಅಂತಂದರೆ, ಸಸ್ಯಗಳ ಸಂರಕ್ಷಣೆ ಮಾಡಬೇಕು ಅಂತಂದರೆ, ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದಂಗೆ ವೈಜ್ಞಾನಿಕವಾಗಿ ನಾವು ನಮ್ಮ ರಾಸಾಯನಿಕಗಳನ್ನು ಸಿಂಪಡಿಸಬೇಕು. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾದ ಮಾಹಿತಿ ಕೊಡ್ಬೋದಾ? ಎಸ್ ಸರ್, ಈಗ ಅತಿ ಮುಖ್ಯವಾಗಿ ಒಂದು ಕರೆ ಇದೆ. ಹಲೋ, ಅವ್ರದ್ದು ನಮಸ್ತೆ. ನಮಸ್ತೆ ಹೇಳಿ. ನಮಸ್ತೆ ಹೇಳಿ. ನಮ್ಮ ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14 ಎರಡು 244-345 ಅಥವಾ 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವಂಥವ್ರು 0836 ಕೋಡ್ ಬಳಸಬೇಕು. ರೈತ ಬಾಂಧವರಿಗೆ ಕೋರಿಕೆ ಅಂದರೆ ನೀವು ಕರೆ ಮಾಡಿ ವಿಜ್ಞಾನಿಗಳ ಒಂದು ಸಲಹೆಯನ್ನು ಪಡೆಯಿರಿ. ಈಗ ಪ್ರಮುಖವಾದ ಬೆಳೆ ಅಂತಂದರೆ ನಮ್ಮದು ಕಡಲೆ. ಕಡಲೆ ಬೆಳೆಯಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖವಾದ ರೋಗ ಅಂತಂದರೆ ಅದು ಸೊರಗು ರೋಗ, ಸಿಡಿ ರೋಗ ಅಂತಲೂ ಕರಿತೀವಿ. ಈ ಒಂದು ರೋಗದ ವೈಜ್ಞಾನಿಕ ನಿರ್ವಹಣೆಯನ್ನು ನಾವು ಕೈಗೊಳ್ಳೋದಾದರೆ ಮೊದಲನೇದಾಗಿ, ಹಲೋ ಹಲೋ ಹಲೋ ಹೇಳಿ, ಮಾತಾಡಿ ಪ್ಲೀಸ್, ಹೇಳಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಹೇಳಿ. ಡಾಕ್ಟರ್ ಬಳ್ಳೋಲ್ರು ಉತ್ತರ ಕೊಡ್ತಾ ಇದ್ದಾರೆ, ಒಂದು ಮಾಹಿತಿ ಕೊಡ್ತಾ ಇದ್ರೆ ಅದಾದ್ಮೇಲೆ ನಿಮ್ಮ ಪ್ರಶ್ನೆ ತಗೊಳ್ತೀವಿ. ಹೋಲ್ಡ್ ಆನ್ ಇರಲ್ಲ, ದಯವಿಟ್ಟು ಅವ್ರ ಮಾತನ್ನು ಕೇಳಿ. ಹಾಂ, ಓಕೆ. ಯಾವುದೇ ಒಂದು ರೋಗದ ನಿರ್ವಹಣೆ ಅಥವಾ ಕೀಟದ ನಿರ್ವಹಣೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸೋದು ಅಂದರೆ ತಳಿಗಳ ಆಯ್ಕೆ. ಈ ಒಂದು ಕಡಲೆ ರೋಗದಲ್ಲಿ ಈ ರೋಗ ಸಿಡಿ ರೋಗ ಭಾಳಷ್ಟು ಬರಬಾರ್ದು ಅಂತಂದರೆ ಮೊದಲು ಏನು ಅನ್ನಿಗೇರಿ ಒನ್ ಅಂತಕ್ಕಂಥ ತಳಿ, ಜಾಕಿ ಜೆ ಜೆ ಎಲ್ವನ್ ಅಂತಕ್ಕಂಥ ತಳಿಗಳನ್ನು ಬೆಳೀತಿದ್ವಿ. ಅದರಲ್ಲಿ ಭಾಳಷ್ಟು ರೋಗ ಅಂದರೆ ಈ ಸಿಡಿ ರೋಗ ಕಾಣಿಸ್ಕೊಳ್ಳುವಂಥದ್ದು. ಈಗೀಗ ಇತ್ತೀಚೆಗೆ ವಿಡಿಯೋ ಬಿಡುಗಡೆ ಆದ DBG 111 ಆಗಿರ್ಬೋದು, ಅವೆಲ್ಲ ತಳಿಗಳಲ್ಲಿ ಈ ರೋಗದ ಬಾಧೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಅಂಥ ತಳಿಗಳನ್ನು ಉಪಯೋಗಿಸಿದರೆ ನಾವು ರಾಸಾಯನಿಕಕ್ಕೆ ಹೋಗುವಂಥ ಸಾಧ್ಯತೆ ಕಡಿಮೆ ಆಗ್ತದೆ. ಅದನ್ನೇ ನಾನು ಸ್ವಲ್ಪ ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ, ರೈತ ಬಾಂಧವರು ಮೊದಲು ಬೆಳೀತಕ್ಕಂಥ ತಳಿಗಳಿಗೆ ಜಾಸ್ತಿ ನಾವು ಒತ್ತು ಕೊಡದೆ ವಿಶ್ವವಿದ್ಯಾಲಯದ ವತಿಯಿಂದ ಸಾಕಷ್ಟು ವರ್ಷಗಳ ಒಂದು ಸಂಶೋಧನೆ ಮಾಡಿ ಸಾಕಷ್ಟು ರೋಗ ನಿರೋಧಕ ತಳಿಗಳನ್ನು ಏನು ನಾವು ಕಂಡುಹಿಡಿದು ಏನು ಬಿಡುಗಡೆ ಮಾಡಿದ್ದೀವಲ್ಲ, ಅವುಗಳನ್ನು ನಾವು ಬಿತ್ತನೆ ಮಾಡೋದ್ರಿಂದ ಒಂದು ರೋಗದ ಒಂದು ಬಾಧೆಯಿಂದನೂ ಕಡಿಮೆ ಆಗುತ್ತೆ ಮತ್ತು ಅಧಿಕ ಇಳುವರಿನೂ ಸಹ ಪಡಿಬೋದು. ನಿಮ್ಮ ಪ್ರಶ್ನೆ ಕೇಳಿ. ಈಗ ಸರ್, ನಮ್ಮ ತೆಂಗಿನ ಗಿಡ, ತೆಂಗಿನ ಮರ ಸರ್ ಹೇಳಿ ಹೇಳಿ. ಹಾಂ ಹೇಳಿ. ತೆಂಗಿನ ಮರ ಕಪ್ಪಾಗಿದೆ, ಅದು ಕಪ್ಪ ಕಪ್ಪ ಚುಕ್ಕೆ ಕಾಣ್ತದೆ, ಮತ್ತೆ ಕಾಯಿನು ಸರಿಯಾಗಿ ಹಿಡಿಯಲ್ಲ. ಸಿಂಗಾರ ಕಪ್ಪು ಕಪ್ಪು ಚುಕ್ಕಿ ಅಂದ್ರೆ ಕಡಗಿ ಟೈಪ್ ಆಗಿದೆ, ಪೂರ ಜಿಗಿ ಒಂಥರ ಜಿಗಿನ ಆಗ್ಬಿಡೈತಿ. ಅದಕ್ಕೆ ಈಗ ನೀವು ನೋಡಿರ್ಬೋದು, ಸುಮಾರು ಒಂದು 6-7 ವರ್ಷದಿಂದ ಬಿಳಿ ನೊಣ ಅಂತ ಹೇಳ್ತೇವೆ ನಾವು, ಸ್ಪೈರಲಿಂಗ್ ವೈಟ್ ಫ್ಲೈ, ಅದು ಎಲೆ ತೆಂಗಿನ ಗರಿ ಕೆಳಭಾಗದೊಳಗೆ ಇರ್ತೈತಿ. ಹಾ, ರಸ ಹೇರ್ತೈತೆ ಅದು ಎಲೆಗಳಿಂದ. ಇಳಿ ರಸ ಏರಿದ ಮೇಲೆ ಅದೊಂದು ಅಂಟಾದ ದ್ರವ ಸ್ರವಿಸ್ತತೆ ಕೀಟ. ಈ ರಸ ಇರುವ ಕೀಟಗಳು ಇವು ಅಫಿಡ್ ಇರ್ಬೋದು, ಅಂದರೆ ಏನು ಬಿಳಿ ನೊಣ, ಇವೆಲ್ಲ ಒಂದು ಅಂಟಾದ ಸುಟ್ ಇದು ಅಂತ ಹೇಳ್ತೇವೆ ನಾವು ಅನಿಡ್ಯೂ. ಅದು ಒಂದು 2 ದಿವಸ ಆದಮೇಲೆ ಅದ್ರ ಮೇಲೆ ಒಂದು ಶಿಲೀಂಧ್ರ ಬೆಳೀತೈತಿ, ಕ್ಯಾಪ್ನೋಡಿಯಂ ಅಂತ ಹೇಳ್ತಾರೆ ಇದರಲ್ಲಿ ರೋಗಶಾಸ್ತ್ರದಲ್ಲಿ. ಅದು ಕಪ್ಪಾಗಿ ಅಲ್ಲಿ ಏನಾಗ್ತತಿ, ಒಂದು ನಿಮ್ಮ ಫೋಟೋಸಿಂಥಸಿಸ್ ಅಂತ ಹೇಳ್ತೇವೆ ನಾವು, ದ್ಯುತಿ ಸಂಶ್ಲೇಷಣೆ, ಆಹಾರ ತಯಾರು ಮಾಡ್ಕೊಳ್ಳುವಂತ ಸಾಮರ್ಥ್ಯ ಹೋಗ್ತದೆ ಗಿಡಕ್ಕೆ. ಎರಡನೇದು ಇದು ಕೀಟ ರಸ ಇರೋದ್ರಿಂದ ನಿಮ್ಮ ಏನು ಬೆಳೆಗಳದು ಬೆಳವಣಿಗೆ ಕುಂಠಿತ ಆಗ್ತತಿ ಇಳುವರಿಯಲ್ಲಿ. ಈಗ ಉದಾಹರಣೆ ನಿಮ್ಮ ತೆಂಗಿನಕಾಯಿ ಸಣ್ಣ ಆಗ್ತಾವ, ಉದುರ್ತಾವ. ಎಷ್ಟು ವರ್ಷದ ನಿಮ್ ಗಿಡ? 10 ವರ್ಷ ಅಂದ್ರೆ ಈಗ ಸಿಂಪರಣೆನು ಮಾಡಬಹುದು, ಆದ್ರೆ ಅದರೊಳಗೆ ಕೆಲವೊಂದು ಪರತಂತ್ರ ಜೀವಿ ಬರ್ತಾವ, ಇನ್ನೊಂದು ಶಿಲೀಂಧ್ರ ಬರ್ತೈತೆ ಹುಳದ ಮೇಲೆ, ಅದನ್ನ ನೋಡ್ರಿ. ಅದಿತ್ತಂದ್ರೆ ಈ ನಮ್ದು ಬೇವಿನ ಎಣ್ಣೆದ ಹೇಳಿದೆ ನಾ ನಿಮ್ಗೆ, ನಿಂಬೆ ಸಿಡಿ ಸಿಂಪಡಿಸ್ಬೋದು. ಆಮೇಲೆ ತೆಂಗಿನ ಗಿಡಕ್ಕೆ ನಿಮ್ಗೆ ಭಾಳ ಸಿಂಪರಣೆ ಸ್ವಲ್ಪ ಕಷ್ಟದಾಯಕ ಕೆಲಸ, ರೂಟ್ ಫೀಡಿಂಗ್ ಅಂತ ಹೇಳ್ತೇವೆ ನಾವು, ಬೇರಿನ ಮುಖಾಂತರ ಕೀಟನಾಶಕಗಳನ್ನು ಕೊಡೋದು. ಇದೇನು ನಿಮ್ಮ ನಮ್ಮ ಇವು ಮಿತ್ರ ಕೀಟಗಳಿಗೆ ಹಾನಿಯಾಗೋದಿಲ್ಲ. ಎರಡು ಫೀಡಿಂಗ್ ರೂಟ್ಸ್ ಅಂತ ಇರ್ತಾವ, ಬೇರು ಎರಡು ಇರ್ತಾವ, ಒಂದು ಒಣಗಿದ್ದು ಅದು ಫೀಡ್ ಮಾಡ್ತಿರೋದಿಲ್ಲ, ಇನ್ನೊಂದು ಇರ್ತೈತಿ ಕಿರುಬಳ ಆಕಾರದ್ದು, ಅದನ್ನು ಸ್ವಲ್ಪ ಓಪನ್ ಮಾಡಿ ಪಾತಿ ತೆಗೆದು ಕಟ್ ಮಾಡಿ ಈ ಕೀಟನಾಶಕ ಅದಾವ ಅದಕ್ಕೆ, ಥೈಯೋಮೆಥಾಕ್ಸಾಮು ಅಥವಾ ಕಾನ್ಫಿಡರ್, ಅದನ್ನು ಒಂದು ಗಿಡಕ್ಕೆ 10 ವರ್ಷದ್ದಂತಿರಲ್ಲ 5-10 ml ಆ ಸಮ ಪ್ರಮಾಣದಲ್ಲಿ ನೀರು ಹಾಕಿ ಆ ಕಟ್ ಮಾಡಿದ್ದು ಹಾಕಿ ರಬ್ಬರ್ ಬ್ಯಾಂಡ್ಲೆ ಇದು ಮಾಡಿರಿ. ಆವಾಗ ಯಾವುದೇ ಕಾಯಿ ಎರಿಯೋಂಗಿಲ್ಲ ಒಂದು ತಿಂಗಳ. ಇದನ್ನು ಮಾಡೋಕ್ಕೂ ಪೂರ್ವದಲ್ಲಿ ನೀವು ಎಳ್ನೀರು ಇರ್ಬೋದು ಕೊಬ್ಬರಿಗಿದ್ರು ಮೊದಲು ಕಾಯಿ ತಕ್ಕೋರಿ. ಇದೇನು ಹೇಳಿದ್ನೆಲ್ಲ ಇದನ್ನು ಮಾಡಿರಿ ಎಲ್ಲ ಗಿಡಗಳಿಗೆ. ಆಮೇಲೆ ಅವು ಗಿಡ ಗರಿ ಕಡಿಯಕ್ಕೆ ಹೋಗ್ಬೇಡ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೊನೆಗೆ ಮತ್ತೊಂದು ಕರೆ ತಗೋತೀವಿ. ಕೊನೆಯದಾಗಿ ಮೊಬೈಲ್ ನಂಬರ್ ಸರ್ ನಂಬರ್ ಇರ್ತದೆ, ನೀವು ಮತ್ತೆ ಅವ್ರನ್ನ ಕರೆ ಮಾಡ್ಬೋದು. ಹಲೋ, ನಮಸ್ಕಾರ, ಹೇಳಿ ಹೇಳಿ. ನಮಸ್ಕಾರ, ಹಲೋ ಹಲೋ ಹಲೋ. ಹಾಂ ಹೇಳಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಾವು ಕುಂದಗೋಳ ತಾಲೂಕು ರೊಟ್ಟಿವಾರದಿಂದ ಸರ. ಹೇಳಿ ಮೇಡಮ್. ನಮ್ದು 40 ದಿನದ ಕಡಲೆ ಐತ್ರಿ ಸರ್. ಹೇಳಿ ಮೇಡಮ್. ಸಮೃದ್ಧವಾಗಿ ಐತ್ರಿ ಸರ್, ಅದಕ್ಕೆ ನಾವು ಇನ್ನು ಏನು ಸಿಂಪರಣೆ ಮಾಡಿಲ್ರಿ, ಆಕಳು ಗೋಮೂತ್ರ ಅಟ್ಟ ಹೊಡೆದೇವ್ರಿ ಸರ್. ಇನ್ನು ಕಾಯಿ ಕಟ್ಟುವ ಮುಂದೆ ಏನಾರ ಅದಕ್ಕೆ ಸಿಂಪರಣೆ ಮಾಡ್ಬೇಕು ಏನಂತ ಕೇಳಿದ್ರಿ ಸರ್. ಮುಂಜಾಗ್ರತಾ ಕ್ರಮಗಳು, ಮುಂಜಾಗ್ರತಾ ಕ್ರಮವಾಗಿ ಸಿಂಪರಣೆ ಮಾಡ್ಬೇಕು ನೀವು. ಈಗ ನಿಮಗ ಈಗ ಜೀವಾಮೃತ ಅದು ಸಿಂಪರಣೆ ಮಾಡೀವಿ ಅಂತ ಹೇಳಿದ್ರಿ, ಜೀವಾಮೃತ ಈಗ ನಿಮಗ ಆರ್ಗ್ಯಾನಿಕಲ್ ಆಪ್ಷನ್ ಬೇಕ್ರಿ ಏನ್ ರಾಸಾಯನಿಕ ನಡೀತದೆ? ಆರ್ಗ್ಯಾನಿಕ್ ಇದ್ರೆ ಹೇಳ್ರಿ ಸರ್. ಹಾ, ಆರ್ಗ್ಯಾನಿಕಲಿ ಅಂತಾದ್ರೆ ನಿಮ್ಗೆ ಕೀಟ ನಿರ್ವಹಣೆ ಬಗ್ಗೆ ಸರ್ ತಿಳಿಸ್ಕೊಡ್ತಾರ ಆರ್ಗ್ಯಾನಿಕಲಿ? ಈಗ ನೀವು ಕಡಲೆ ಒಳಗ ಸಾವಯವ ಮಾಡ್ತಿದ್ರ ಈ ಮೋಹಕ ಬಲೆ ಅಂತ ಬರ್ತಾವ, ಆ ಬಲೆಗಳನ್ನ ಹಾಕ್ರಿ ಹೆಲಿಕೋರ್ಪಕ್ಕ. ಇಲ್ಲೇ ನಿಮ್ಮ ಪೆಸ್ಟಿಸೈಡ್ ಅಂಗಡಿಯಾಗ ಸಿಗ್ತಾವ, ಇಲ್ಲಿ ಹುಬ್ಬಳ್ಳಿ ಒಳಗ ಸಿಗ್ತಾವ, ಧಾರವಾಡದ ಒಳಗ ಸಿಗ್ತಾವ. ಅದ ಏನ್ ಮಾಡ್ಬೇಕು, ನೀವು ಲ್ಯೂರ್ ಅಂತ ಕೊಡ್ತಾರ, ಅದನ್ನ ಒಂದ್ ಸೆಟ್ ನೀವು ಇದ್ರೊಳಗೆ ಇಟ್ಕೋಬೇಕು, ಫ್ರಿಜ್ ನಲ್ಲಿ ಇಡ್ಬೇಕು. 15 ದಿವಸಕ್ಕೆ ಅದನ್ನ ಬದ್ಲಿ ಮಾಡ್ಬೇಕು, ಅಂದ್ರೆ ಗಂಡು ಹುಳ ಬಂದು ಅದ್ರೊಳಗ್ ಬೀಳ್ತಾವ. ಆಮೇಲೆ ಈ ಬೇವಿನ ಇದನ್ನ ಸಿಂಪರಣೆ ಮಾಡ್ಬೇಕು. ಆಮೇಲೆ ನೀವು ಇದನ್ನ ಹಾಕಿರಿ ನಡ್ಕ ಅಲ್ಲಲ್ಲಿ ಜೋಳ, ಅದು ಹಾಕಿರಿ ಸರ್. ಹಾ, ಅದು